ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇದೀಗ ದೇಶಭಕ್ತಿ ಗೀತೆ, ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ರಚನೆ ಮಾಡಿರುವಂತಹ ಗೀತೆಯನ್ನು ಕೇಳೋಣ. ಬೃಂದಗಾನದಲ್ಲಿ ಈ ನಾಡಿಗಾಗಿ ನಮ್ಮ ಹಿರಿಯರೆಲ್ಲ.

ಯಾವುದೇ ರೋಗ ಬರಲು ರೋಗಾಣುಗಳ ಮೂಲ ಕಾರಣ ಅಂತ ಹೇಳಿದಾಗ, ರೋಗಾಣುಗಳು ಯಾವುದೇ ಒಂದು ಋತುಮಾನದಲ್ಲಿ, ಬೇಸಿಗೆ ಇರಲಿ, ಚಳಿಗಾಲ ಇರಲಿ ಅಥವಾ ಮಳೆಗಾಲನೇ ಇರಲಿ, ಈ ರೋಗಗಳನ್ನು ಉಂಟು ಮಾಡ್ತಕ್ಕಂಥ ರೋಗಾಣುಗಳನ್ನು ಸರ್ವನಾಶ ಮಾಡೋದು ಅತಿ ಮುಖ್ಯವಾದದ್ದು. ಸೋಂಕು ನಿವಾರಣೆಯನ್ನು ತೆಗೆದುಕೊಳ್ಬೇಕು. ಸೋಂಕು ನಿವಾರಣೆ ವೈಜ್ಞಾನಿಕ ರೀತಿಯಲ್ಲಿ ತೆಗೆದು ಪ್ರತಿ ಬೆಳೆ ಇಡುವ ಮುನ್ನ ಮತ್ತು ಬೆಳೆ ಆದ ನಂತರ ಎರಡು ಸಾರಿ ಡಬಲ್ ಡಿಸ್ಇನ್ಫೆಕ್ಷನ್ ಮಾಡಿ ಸೋಂಕು ಹುಳು ಸಾಕಾಣಿಕೆ ಮನೆ ಮತ್ತು ನೈರ್ಮಲ್ಯತೆಯನ್ನು ಕಾಪಾಡಿ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಯ್ಕೊಳ್ಬೇಕಾಗುತ್ತೆ. ಈಗ ಅನೇಕ ಹಿಂದೆ ಸೋಂಕು ನಿವಾರಣೆ ಅಂದ್ರೆ ಫಾರ್ಮಾಲಿನ್ ಉಪಯೋಗ ಮಾಡ್ತಿದ್ರು, ಸೋಂಕು ನಿವಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು. ನಂತರ ಬ್ಲೀಚಿಂಗ್ ಪೌಡರ್ ಬಂತು. ಈಗ ರೇಷ್ಮೆ ಸಂಶೋಧನಾ ಸಂಸ್ಥೆಗಳು ನಮ್ಮ ಸಂಸ್ಥೆನ ತಗೊಂಡ್ರೆ ಹಲವಾರು ಸೋಂಕು ನಿವಾರಣೆಗಳನ್ನು ತಂದಿದ್ದೀವಿ. ಅದರಲ್ಲಿ ಕ್ಲೋರೋಫೆಕ್ಟ್ ಇದೆ, ಸೆಂಟ್ರಲ್ ಪ್ಲಸ್ ಇದೆ, ಮತ್ತೆ ಸೆಂಟ್ರಲ್ ಸಂಶೋಧನಾ ಸಂಸ್ಥೆಯಿಂದ ಸೆನಿಟೆಕ್ ಇದೆ, ಇವುಗಳನ್ನು ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಡೆಕಾಲ್ ಇದೆ ಇವನ್ನ ಉಪಯೋಗಕೊಂಡು ಚೆನ್ನಾಗಿ ಸೋಂಕು ನಿವಾರಣೆ ಮಾಡಬೇಕು, ವೈಯಕ್ತಿಕ ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಬೇಕು. ಇದು ಅತಿ ಮಹತ್ವದ ಒಂದೇದು. ಅಂದ್ರೆ ರೇಷ್ಮೆ ಹುಳು ಸಾಕಣೆ ಮನೆ ಮತ್ತೆ ಸುತ್ತ ಪರಿಸರ, ಪರಿಸರ ಮತ್ತು ಸಾಕಾಣಿಕೆಗೆ ಉಪಯೋಗಿಸುವ ಉಪಕರಣಗಳನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ. ಮತ್ತೆ ರೇಷ್ಮೆ ಬೆಳೆಗಾರರು ವೈಯಕ್ತಿಕ ಸ್ವಚ್ಛತೆ, ವೈಯಕ್ತಿಕ ಅದು ಬಹಳ ಮುಖ್ಯ. ವೈಯಕ್ತಿಕ ಸ್ವಚ್ಛತೆಗೆ ನಾವು ಶುಚಿ ಅಂತ ಹೇಳಿ ಒಂದು ಸೋಂಕು ನಿವಾರಕನ್ನು ತಂದಿವಿ, ಅದನ್ನು ಉಪಯೋಗ ಮಾಡಿಕೊಂಡು ಕೈ ವಾಶ್ ಮಾಡ್ಕೊಳ್ಳಿಕ್ಕೆ, ನೆಲ ವಹಿಸ್ ಮಾಡಲಿ, ಇದು ವಾಶ್ ಮಾಡಲಿಕ್ಕೆ, ಕ್ಲೀನ್ ಇಡ್ಲಿಕ್ಕೆ, ಎಲ್ಲದಕ್ಕೂ ಒಂದು ನಾವು ಈ ರೋಗ ತಡೆಗಟ್ಟಬೇಕು ಅಂದ್ರೆ ರೋಗಾಣುಗಳನ್ನು ತಡೆಗಟ್ಟಬೇಕು. ರೋಗಾಣುಗಳು ತಡೆಗಟ್ಟಬೇಕು ಅಂದ್ರೆ ಈ ಆಸ್ಪತ್ರೆಯಲ್ಲಿ ಯಾವ ರೀತಿ ಪ್ರತಿ ಒಂದು ದಿನಾನು ಹೇಗೆ ಸ್ವಚ್ಛತೆ ಮತ್ತು ರೋಗಾಣುಗಳ ಸಲುವಾಗಿ ಅವರು ಸೋಂಕು ನಿವಾರಣೆ ಹಾಕ್ತಾರೆ, ದಿನ ಅಟ್ಲೀಸ್ಟ್ ಇದು ನಾವು ತಿಳಿಸಿದ ಹಾಗೆ ವೈಜ್ಞಾನಿಕ ರೀತಿಯಲ್ಲಿ ಸೋಂಕು ನಿವಾರಣೆ ಮಾಡಿಕೊಂಡು ಸ್ವಚ್ಛತೆ ಕಾಯ್ಕೊಳ್ಳೋದು ಒಳ್ಳೇದು. ಒಂದೇ ಅಂಶ ಇದು. ಎರಡನೇದು, ಈಗಾಗಲೇ ತಿಳಿಸಿದ ಹಾಗೆ ಬೇಸಿಗೆಯಲ್ಲಿ ಅಕಾಲಿಕ ಮಳೆ ಬಂದ್ಬಿಡುತ್ತೆ. ನಿಜ ನಿಜ. ಇನ್ನು ಅಕಾಲಿಕ ಮಳೆ ಬಂತು ಅಂದ್ಬಿಟ್ಟಿಗೆ ಏನ್ ಮಾಡಬೇಕು? ಮಳೆ ಬರೋ ಟೈಮ್ನೊಳಗೆ ಸಾಕಾಣಿಕೆ ಮನೆ ಕಿಟಕಿ ಬಾಗಿಲು ಮುಚ್ಚಬೇಕು. ಅಂದ್ರೆ ಹೊರಗಿನ ವಾತಾವರಣದಲ್ಲಿ ಶೈತಾಂಶ ಜಾಸ್ತಿ ಇರುತ್ತೆ, ಅದು ಒಳಗೆ ಬರಬಾರ್ದು. ಮುಚ್ಚಿಬಿಟ್ಟು ಮಳೆ ಹೋದ್ಮೇಕೆ ಅದನ್ನು ಓಪನ್ ಮಾಡಬೇಕು. ಅವಾಗ ಇವರು ಶೈತಾಂಶನ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಧೂಳು, ಗಾಳಿಯಿಂದ ಧೂಳು ಬಂದು ಎಲೆ ಮೇಲೆ ಕುಂತಿದೆ ಅಂದ್ರೆ ಅದನ್ನ ಹಾಗೆ ತಿನ್ಸ್ಬಾರ್ದು. ಹಾಗೆ ತಿನ್ಸಿದ್ರೆ ಸಪ್ಪೆ ರೋಗ ಬರೋದು ಗ್ಯಾರಂಟಿ. ಅದನ್ನ ಶುದ್ಧ ನೀರಿನಲ್ಲಿ ವಾಶ್ ಮಾಡಿ ಅದನ್ನ ತೊಳೆದು ಆರಿಸಿಬಿಟ್ಟು ಹುಳುಗಳಿಗೆ ಕೊಟ್ಟರೆ ಆ ಒಂದು ಬಾಧೆನ ಅವರು ತಪ್ಪಿಸ್ಕೋಬಹುದು. ಮತ್ತೆ ತೇವಾಂಶ ಇರುವಂತ ಸೊಪ್ಪನ್ನು ಕೊಡಬಾರ್ದು. ತೇವಾಂಶ ಇರತಕ್ಕಂಥ, ಮಳೆ ಬಂದ ಹೊತ್ತಿನ ತೇವಾಂಶ ಇರತಕ್ಕಂಥ ಸೊಪ್ಪನ್ನು ಕೊಡಬಾರ್ದು. ಮಳೆ ಇಲ್ದಾಗ ಬೇಸಿಗೆ ಮುಂಚಿತವಾಗಿ ಇದ್ರೆ ಅದನ್ನ ತೇವಾಂಶ ಕಾಪಾಡ್ಕೊಳ್ಳಿಕ್ಕೆ ಏನ್ ಕ್ರಮ ತಗೊಳಕು ಅದ್ ಮಾಡಬೇಕಾಗುತ್ತೆ. ತದನಂತರ ಈ ಮುಂಗಾರು ಮಳೆ ಮತ್ತೆ ಈ ಮಳೆ ಬರೋ ಟೈಮ್ನೊಳಗೆ ಯಾವಾಗಲೂ ತೇವಾಂಶ ವಾತಾವರಣದೊಳಗೆ ಜಾಸ್ತಿ ಇರುತ್ತೆ, ಅವಾಗ ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಕಿಟಕಿ ಬಾಗಿಲನ್ನ ಮುಚ್ಚೋದು ತೆಗೆಯೋದು ಅದನ್ನ ಸ್ವಲ್ಪ ವೇರ್ಫೇರ್ ಮಾಡ್ಕೋಬೇಕಾಗುತ್ತೆ. ಗಾಳಿ ಸಂಚಾರಕ್ಕೆ ಅವಕಾಶ. ಮಳೆಗಾಲದ ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ ಚಾಕಿ ಹುಳುಗಳಿಗೆ ನಾವು ಮೇಣದ ಕವರ್ ಹಾಕ್ಬಾರ್ದು, ಶೈತಾಂಶ ಜಾಸ್ತಿ ಇರುತ್ತೆ. ಹಾಸಿಗೆ ಒಳಗೆ ಶೈತಾಂಶ ಜಾಸ್ತಿ ಆಯ್ತು ಅಂದ್ಬಿಟ್ಟಿಗೆ ಹಾಲು ರೋಗ, ಸಪ್ಪೆ ರೋಗ ಬರಲಿಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಗಾಳಿ ಸಂಚಾರಕ್ಕೆ ಅವಕಾಶ ಕೊಡಬೇಕು. ಕಿಟಕಿ ಬಾಗಿಲು ತೆಗೆದ್ಬಿಟ್ಟು ಗಾಳಿ ಸಂಚಾರಕ್ಕೆ ಅವಕಾಶ ಕೊಟ್ಟು ಮೇಣದ ಇದನ್ನ ಹಾಕ್ಬಾರ್ದು. ಮತ್ತೆ ಈ ಸೊಪ್ಪಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಆ ಸೊಪ್ಪಿನಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಬಲಿಕೆ ಸೊಪ್ಪನ್ನು ಒಂದೆರಡು ದಿನ ಹೆಚ್ಚಿಗೆ ಬಲಿಕೆ ಆಗಿರ್ತಕ್ಕಂಥ ಸೊಪ್ಪನ್ನು ಕೊಡಬೇಕು. ಈಗ ಎರಡನೇ ಹಂತಕ್ಕೆ ಬೇಕಾಗಿರೋದ ಸೊಪ್ಪನ್ನ ಉಳಿದ ಸೀಸನ್ದೊಳಗೆ ಇದು ಮೂರನೇ ಹಂತದೊಳಗೆ ಬಂತಕ್ಕಂಥದ್ದು ನೋವು ಕೊಡಬೇಕು. ಇನ್ನು ಇದು ನಮ್ಮ ಶೂ ಟ್ರೈನಿಂಗ್ ಮಾಡ್ತಾ ಇರುವಾಗ ಅವಾಗ ಬಲಿಕೆ ಬೆಳೆದ ಹುಳುಗಳಿಗೆ ಬೇಕಾಗಿತ್ತು ಅಂದ್ರೆ ಅದನ್ನು ಕುಡಿ ತೆಗೆದ್ಬಿಟ್ಟು ಬಲಿಕೆ ಸೊಪ್ಪು ಬರೋ ಹಾಗೆ ಮಾಡಬಹುದು. ಆ ಒಂದು ರೀತಿಯಿಂದ ಹುಳುಗಳಲ್ಲಿ ಇದು ಸೊಪ್ಪಿನಲ್ಲಿ ತೇವಾಂಶನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೊಪ್ಪಿನಲ್ಲಿ ನೀರಿನಂಶ ಹಾಸಿಗೆಯಲ್ಲಿ ಜಾಸ್ತಿ ಆದಾಗ ಅದನ್ನ ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸೊಪ್ಪು ಮಾಡಬೇಕಾಗುತ್ತೆ. ಹೆಚ್ಚಿಗೆ ಸೊಪ್ಪು ಕೊಡಬಾರ್ದು, ಹೆಚ್ಚಿಗೆ ಸೊಪ್ಪು ಕೊಟ್ಟರೆ ಒದ್ದೆ ಜಾಸ್ತಿ ಆಗ್ಬಿಡುತ್ತೆ ಹಾಸಿಗೆಯಲ್ಲಿ, ಅವಾಗ ರೋಗಾಣುಗಳು ಅಂಟ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಸ್ವಲ್ಪ ಬಲಿಕೆ ಸೊಪ್ಪು ಕೊಡಬೇಕಾಗ್ತದೆ. ಇನ್ನು ಸಾಕಾಣಿಕೆಯಲ್ಲಿ ಸ್ಥಳಾವಕಾಶ ಜಾಸ್ತಿ ಕೊಡಬೇಕಾಗ್ತದೆ. ಮಳೆಗಾಲದೊಳಗೆ ಮುಖ್ಯ ಅಂದ್ರೆ ಬಿಡ್ಬಿಡಿ ಬೇಸಿಗೆಗೆ ಇದಕ್ಕಿಂತ ಸ್ಥಳಾವಕಾಶ ಜಾಸ್ತಿ ಕೊಟ್ಟು ಹುಳುಗಳು ಜ್ವರಕ್ಕೆ ಹೋಗೋ ಸಮಯದಲ್ಲಿ ಸುಂಡಾನು ಉಪಯೋಗ ಮಾಡಬೇಕಾಗ್ತದೆ. ಜ್ವರಕ್ಕೆ ಕುಂತಿದಾವಂದ್ರೆ ಸುಂಡಾನ ಹಾಕಿಬಿಟ್ಟು ಚೆನ್ನಾಗಿ ಅವನ್ನೆಲ್ಲ ಒಂದೇ ಸಲಕ್ಕೆ ಜ್ವರಕ್ಕೆ ಕುಂದಿಸೋದು ಬಹಳ ಮುಖ್ಯವಾದದ್ದು. ಸುಂಡ ಎರಡು ರೀತಿಯಿಂದ ಇದು ಕೆಲಸ ಮಾಡುತ್ತೆ. ಒಂದು ಇದು ಸೈತಾಂಶ ಹೀರ್ಕೊಳ್ಳುತ್ತೆ, ಎರಡನೇದು ಇದು ಕ್ರಿಮಿನಾಶಕನೂ ಹೌದು. ಹೀಗಾಗಿ ಹುಳುಗಳು ಪೊರೆ ಕಳಚಲಿಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಈ ಹಾಸಿಗೆಯನ್ನು ಒಣಗಿಸೋದ್ರ ಜೊತೆಗೆ ಇದು ಕ್ರಿಮಿನಾಶಕನಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ರೋಗಾಣುಗಳು ಸಾಯಲಿಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಶೇಕಡ ಎಷ್ಟು ಹುಳುಗಳು ಈ ಜ್ವರಕ್ಕೆ ಕುಂತಾಗ ನಾವು ಇದನ್ನ ಕೊಡಬಹುದು ಅಂತ? ಸುಮಾರು ಒಂದು 10% 20% ಹುಳುಗಳು ಜ್ವರಕ್ಕೆ ಕುಂತಿದೆ ಅಂದ್ರೆ ತೆಳುವಾಗಿ ಸೊಪ್ಪು ಕೊಡಬೇಕು. ಅವಾಗ ಹುಳು ಜ್ವರಕ್ಕೆ ಅಲ್ಲೆಲ್ಲ ಕಾಣ್ತಾ ಇದೆ ಅಂದ್ರೆ ತೆಳುವಾಗಿ ಸೊಪ್ಪು ಕೊಟ್ರೆ ಇನ್ನೊಂದು 2-3 ತಾಸಿನೊಳಗೆ ಆಲ್ಮೋಸ್ಟ್ ಒಂದು 50% ಜ್ವರಕ್ಕೆ ಬಂದ್ಬಿಡುತ್ತೆ. ಆ ಟೈಮ್ ನೋಡಿ ಸುಣ್ಣ ಕೊಡಬಹುದು. ಸುಣ್ಣ ಕೊಟ್ಟು ಉದುರಿಸಬೇಕು. ಸುಣ್ಣ ಮಾತ್ರ ಚೆನ್ನಾಗಿ ಕೊಡಬೇಕು, ಸುಣ್ಣದ್ದೇನು ತೆಳವಾಗಿ ಕೊಡಬೇಕಂತ ಇಲ್ಲ, ಸೊಪ್ಪು ಮಾತ್ರ ತೆಳವಾಗಿ ಕೊಡಬೇಕಾಗುತ್ತೆ ಜ್ವರಕ್ಕುಂತ ಹುಳುಗಳಿಗೆ. ಸ್ವಲ್ಪ ಕೊಟ್ಟು ಅಂದ್ರೆ ಕವರಿಂಗ್ ಎಲ್ಲದು ಜ್ವರಕ್ಕುಂದಿರಲಿ ಅಂತೇಳಿ ಸುಣ್ಣ ಚೆನ್ನಾಗಿ ಸುಣ್ಣ ಕೊಡಬೇಕಾಗುತ್ತೆ. ಸುಣ್ಣ ಜ್ವರದಿಂದ ಬಂದ ನಂತರ, ಜ್ವರದಿಂದ ಬಂದ ನಂತರ ಎಂತ ಒಂದು ವೀಕ್ ಇದ್ದ ಹುಳುಗಳು ಏನೇ ಹಿಂದೆ ಇದು ಆಗಿದ್ರು ಅವೆಲ್ಲ ಅಲ್ಲಿ ಸತ್ತು ಹೋಗಿರ್ತಾವ. ಅಲ್ಲಿರ್ತಕ್ಕಂಥ ರೋಗಾಣುಗಳು ಬೇರೆ ಕಡೆಗೆ ಪರಿಸರದಲ್ಲಿ ಪಸರಿಸಬಾರ್ದು ಅಂತ ಹೇಳಿ ನಾವು ಈಗ ಹಾಸು ಸೋಂಕು ನಿವಾರಕಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ. ಈ ಹಾಸು ಸೋಂಕುಗಳು ಅನೇಕ ಇದ್ದಾವೆ. ಈ ಮಳೆಗಾಲದಾಗ ಅಂದ್ರೆ ನಾವು ಸಂಜೀವಿನಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ಸಂಸ್ಥೆಯಿಂದ ಸಂಜೀವಿನಿ ಅಂತ ಔಷಧಿ ತಂದಿದ್ದೇವೆ. ಚಳಿಗಾಲದಾಗ ಅಂದ್ರೆ ಸುರಕ್ಷಾ ಅಂತ ಹೇಳಿ ಶಿಲೀಂಧ್ರಗಳ ರೋಗಗಳ ಸಲುವಾಗಿ ತಂದಿದ್ದೇವೆ. ಈ ಮಳೆಗಾಲ ಸೀಸನ್ ಅಲ್ಲಿ ಸಂಜೀವಿನಿನ ಅಥವಾ ವಿಜಯತೋಪಾಯ ಮಾಡಬಹುದು ಅಥವಾ ಅಂಕುಶ್ ಅಂತ ಇದೆ ಆ ರೀತಿ ಉಪಯೋಗ ಮಾಡುದು. ನಾವೇ ಇನ್ನೊಂದು ಎಲ್ಲಾ ರೋಗಗಳಿಗೆ ಸಲುವಾಗಿ ಅಂತ ಹೇಳಿ ಸಂರಕ್ಷಕ ಅಂತ ಹೇಳಿ ಒಂದು ಡೆವಲಪ್ಮೆಂಟ್ ಮಾಡಿದೇವೆ. ಅದನ್ನಾದ್ರೂ ಉಪಯೋಗ ಮಾಡಬಹುದು. ಈ ಸೋಂಕು ನಿವಾರಕಗಳನ್ನು ತಿಳಿಸಿದ ಪ್ರಮಾಣದಲ್ಲಿ ಚೆನ್ನಾಗಿ ಹುಳುಗಳ ಮೇಲೆ ಮತ್ತು ಹಾಸಿಗೆ ಮೇಲೆ ಕೊಡಬೇಕು. ಅಂದ್ರೆ ಜ್ವರದಿಂದ ಎದ್ದ ಮೇಲೆ ಸೊಪ್ಪು ಕೊಡೋದಕ್ಕಿಂತ ಮುಂಚಿತವಾಗಿ ಮೊದಲನೇ ಸೊಪ್ಪು ಕೊಡೋದಕ್ಕಿಂತ ಮುಂಚಿತವಾಗಿ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಅಂದ್ರೆ ಅಲ್ಲಿರ್ತಕ್ಕಂಥ ರೋಗಗಳು ರೋಗಾಣುಗಳು ಎಲ್ಲ ಅಲ್ಲಿ ನಾಶ ಆಗಿಬಿಡುತ್ತೆ. ಹುಳುಗಳು ಫ್ರೆಶ್ ಆಗ್ತಾವ ಸೊಪ್ಪು ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಚೆನ್ನಾಗಿರೋ ಹುಳುಗಳು ಸೊಪ್ಪಿನ ಮೇಲೆ ಬಂದ್ಬಿಡ್ತಾವೆ. ಮತ್ತೆ ಆ ಸೋಂಕು ರೋಗಾಣುಗಳು ಎಲ್ಲ ಅಲ್ಲಿ ಹಾಸಿಗೆ ಒಳಗೆ ಉಳಿದ್ಬಿಡುತ್ತೆ. ಸೋಂಕು ನಿವಾರಕ ಕೊಟ್ಟು ಎಷ್ಟೊತ್ತಾದ್ಮೇಲೆ ನಾವು ಸೊಪ್ಪು ಕೊಡಬೇಕಾಗುತ್ತೆ? ಸೋಂಕು ನಿವಾರಕ ಕೊಟ್ಟು ಅರ್ಧ ಗಂಟೆ ನಂತರ ಸೊಪ್ಪು ಕೊಡಬಹುದು. ಅರ್ಧ ಗಂಟೆ ಬಿಟ್ಟರೆ ಸಾಕು. ಇವೆಲ್ಲ ಸಂಪರ್ಕ ಸೋಂಕು ನಿವಾರಕಗಳಾಗಿರೋದ್ರಿಂದ ಕಾಂಟ್ಯಾಕ್ಟ್ ಬಂದ ತಕ್ಷಣ ಎಲ್ಲೆಲ್ಲ ರೋಗಾಣುಗಳು ಕಾಂಟ್ಯಾಕ್ಟ್ ಬರುತ್ತೆ ಈ ಹಾಸು ಸೋಂಕು ನಿವಾರಕಗಳು ಅಲ್ಲಿ ರೋಗಾಣುಗಳು ನಾಶ ಆಗುತ್ತೆ. ಅದರಿಂದ ಅರ್ಧ ಗಂಟೆ ಬಿಟ್ಟರೆ ಸಾಕು, ಆಮೇಲೆ ಸೊಪ್ಪು ಕೊಡಬಹುದು. ಮತ್ತೆ ಉಷ್ಣಾಂಶ ಮತ್ತೆ ಶೈತ್ಯಾಂಶಗಳ ಒಂದು ನಿಯಂತ್ರಣ ಕೂಡ ಮಾಡ್ಕೋಬೇಕಾಗುತ್ತೆ. ಹೌದು, ಅದನ್ನ ಹೇಗೆ ಮಾಡ್ಕೋಬಹುದು ಅಂತ ಅದು ಈಗ ನೋಡಿ ಮಳೆಗಾಲದಾಗ ಈಗ ನಾ ಹೇಳಿದ್ರೆ ಮಳೆ ಬರ್ತಾ ಇದೆ, ಹೊರಗಡೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದೆ ಅಂದಾಗ ಕಿಟಕಿಗಳನ್ನ ಹಾಕ್ಬಿಡಬೇಕು. ಆ ತೇವಾಂಶ ಹುಳು ಸಾಕಾಣಿಕೆ ಮನೆಯೊಳಗೆ ಬರಬಾರ್ದು. ಇನ್ನು ಉಷ್ಣಾಂಶ ಜಾಸ್ತಿ ಇದೆ ಇದು ಅಂತ ಅಂದಾಗ ಹುಳುಗಳು ಸೊಪ್ಪು ಬಾಡಿ ಹೋಗುತ್ತೆ. ಈಗ ಆಷಾಢದೊಳಗೆ ಗಾಳಿ ಬೀಸ್ತಾ ಇರುತ್ತೆ, ಉಷ್ಣಾಂಶ ಸ್ವಲ್ಪ ಇರುತ್ತೆ, ಗಾಳಿ ಬೀಸೋ ಹೊತ್ತಿನ ಸೊಪ್ಪೆಲ್ಲ ಬಾಡಿ ಹೋಗುತ್ತೆ. ಅಂತ ಟೈಮ್ನೊಳಗೆ ಕಿಟಕಿಗಳನ್ನ ಎಷ್ಟು ಬೇಕೋ ಅಷ್ಟೇ ತೆಗೆದು ಪೂರ್ಣ ತೆಗಿಬಾರ್ದು. ಅವಾಗ ಗಾಳಿ ಎಲ್ಲ ಬಂದ್ಬಿಟ್ರೆ ಸೊಪ್ಪೆಲ್ಲ ಬಾಡಿ ಹೋಗುತ್ತೆ. ಅಂತ ಇದಕ್ಕೆ ಮೇಲ್ಗಡೆಗೆ ನ್ಯೂಸ್ ಪೇಪರ್ ವೃತ್ತಿ ಪೇಪರ್ಗಳನ್ನ ಹಾಕೋದ್ರಿಂದ ಸೊಪ್ಪು ಬಾಡೋದಲ್ಲ, ತೇವಾಂಶ ಸಂರಕ್ಷಣೆ ಮಾಡೋದಲ್ಲ. ಅದೇ ರೀತಿ ಒದ್ದೆ ನ್ಯೂಸ್ ಪೇಪರ್ ಮಾಡಿ ಹಾಕ್ಬಹುದು. ಇನ್ನು ಸೊಪ್ಪನ್ನು ಎಲ್ಲಿ ನಾವು ಶೇಖರಣೆ ಮಾಡ್ತೇವೆ ಅದಕ್ಕೆ ಈ ಗೋಣಿ ತಾಟು ಒದ್ದೆ ಮಾಡಿ ಅದಕ್ಕೆ ಮುಚ್ಚಿ ಅದು ಇದು ಮಾಡಬಹುದು. ಆದಷ್ಟು ಫ್ರೆಶ್ ಆಗಿರ್ತಕ್ಕಂಥ ಸೊಪ್ಪನ್ನು ತಗೊಂಡು ಬರಬೇಕು. ಮಳೆ ಸುರಿಯುವಾಗ ಅಥವಾ ಮಳೆ ಇದು ಇರೋ ಟೈಮ್ನೊಳಗೆ ಸೊಪ್ಪನ್ನು ಕೊಯ್ಲಿ ಮಾಡಿ ನಾವು ತರಬಾರ್ದು, ಅಂದ್ರೆ ನೀರಿನಂಶ ಜಾಸ್ತಿ ಇರುತ್ತೆ. ಈ ರೀತಿ ಕೆಲವೊಂದು ಮಾಡಿಫಿಕೇಶನ್ ಮಾಡಿಕೊಂಡು ಈ ಟೆಂಪರೇಚರ್ ಹೆಚ್ಚು ಜಾಸ್ತಿ ಪ್ರಾಬ್ಲಮ್ ಇರೋದಲ್ಲ ಮಳೆಗಾಲದೊಳಗೆ, ಚಳಿಗಾಲದೊಳಗೆ ಜಾಸ್ತಿ ತೇವಾಂಶದ ಜಾಸ್ತಿ ಪ್ರಾಬ್ಲಮ್, ಆರ್ದ್ರ ವಾತಾವರಣ ಆಗೋದು. ಇಂಥ ಒಂದು ಹಾಟ್ ಅಂಡ್ ಹುಮಿಡ್, ಈ ಹಾಟ್ ಅಂದ್ರೆ ಈ ಶ್ರಾವಣ ಮಾಸ ಮತ್ತೆ ನಂತರ ಏನಿರುತ್ತೆ ಅಂದ್ರೆ ಒಂದು ವಾರ ಗಂಟೆ ಮಳೆ ಬರೋದೆಲ್ಲ ಬಿಸಿಲು ಚೆನ್ನಾಗಿ ಹೊಡಿತಾ ಇರುತ್ತೆ, ಅವಾಗ ಹಾಟ್ ಇರುತ್ತೆ. ಆದ್ರೆ ವಾತಾವರಣದೊಳಗೆ ಶೈತ್ಯಾಂಶನೇ ಜಾಸ್ತಿ ಇರುತ್ತೆ. ಇಂಥ ಒಂದು ವಾತಾವರಣ ಹುಳುಗಳಿಗೆ ಒಂದು ದೌರ್ಬಲ್ಯ ಫಿಜಾಲಜಿಕಲ್ ಇದ್ರೊಳಗೆ ಅದು ಒಂದು ನಿಶಕ್ತಿ ಉಂಟು ಮಾಡಲಿಕ್ಕೆ ಕಾರಣ ಆಗುತ್ತೆ. ಮತ್ತು ರೋಗಾಣುಗಳು ಬೇಗ ವೃದ್ಧಿ ಆಗ್ತಾವಲ್ಲ, ವೃದ್ಧಿ ಆಗಿಬಿಟ್ಟು ಸೋಂಕು ತಗಲ್ತಾವ. ಅದಕ್ಕೊಂದು ಹಾಟ್ ಅಂಡ್ ಹುಮಿಡ್ದೊಳಗೆ ಅವಾಗ ನೋಡ್ಕೊಂಬಿಟ್ಟು ಹಾಟ್ ಜಾಸ್ತಿ ಇತ್ತಂದ್ರೆ ಕಿಟಕಿಗಳನ್ನ ತೆಗೆದ್ಬಿಟ್ಟು ಗಾಳಿ ಸಂಚಾರಕ್ಕೆ ಚೆನ್ನಾಗಿ ಅವಕಾಶ ಕೊಡಬೇಕು. ಹುಮಿಡಿಟಿನೂ ಜಾಸ್ತಿ ಇರುತ್ತೆ, ಗಾಳಿನ ಸಂಚಾರ ಚೆನ್ನಾಗಿ ಆಗೋ ಹಾಗೆ ಅದೊಂದಿಷ್ಟು ಕಡಿಮೆ ಆಗಲಿಕ್ಕೆ ನಾವು ಮ್ಯಾನೇಜ್ ಮಾಡ್ಬೋದು. ಇದನ್ನು ಬಿಟ್ಕೊಂಡ್ರೆ ಇನ್ನೇನು ಕ್ರಮ ಕೈಗೊಳ್ಬೇಕಾಗತ್ತೆ ರೈತರು? ಈ ಮುಖ್ಯವಾಗಿ ಅವರು ಸೊಪ್ಪಿನ ಗುಣಮಟ್ಟ ಬಹಳಷ್ಟು ಜನ ನಾವು ನೋಡಿದ್ದೇವೆ ಅಂದ್ರೆ ಈ ಮ್ಯಾನೇಜ್ಮೆಂಟ್ನೊಳಗೆ ಪ್ರಾಬ್ಲಮ್ ಮಾಡ್ತಾ ಇರೋದು ಪ್ರತಿ ವರ್ಷ ಮಳೆಗಾಲದಾಗ ಅಂದ್ರೆ ಮಳೆ ಬಿತ್ತು ಅಂದ ತಕ್ಷಣ ಅದು ಈ ಮುಂಗಾರು ಮಳೆ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟಿಗೆ ಸೊಪ್ಪು ಬಂದ್ಬಿಡುತ್ತೆ. ಆವಾಗ ತೋಟಕ್ಕೆ ಸರಿಯಾಗಿ ಬೆಳೆ ಮಾಡಿದಾರೋ ಅಥವಾ ಅದು ಗೊಬ್ಬರ ಹಾಕಿದಾರೋ ಅಥವಾ ಏನ್ ನೋಡಿದಾರೋ ಅದಕ್ಕೆ ಪೌಷ್ಟಿಕಾಂಶಗಳು ಇದೇ ಇಲ್ವೋ, ಮಳೆ ಬಿತ್ತು ಅಂದ್ರೆ ಸೊಪ್ಪು ಬೆಳೆದ್ಬಿಡುತ್ತೆ. ಸೊಪ್ಪು ಬೆಳೆದ ತಕ್ಷಣ ಇಮಿಡಿಯೇಟ್ ಆಗಿ ತಂದ್ಬಿಟ್ಟು ಮೊಟ್ಟೆ ಇಟ್ಬಿಡ್ತಾರೆ. ಎಲ್ಲರೂ ಒಂದೇ ಟೈಮ್ನಾಗೆ ಹೆಚ್ಚಿಗೆ ಮೊಟ್ಟೆ ಇಟ್ಬಿಡ್ತಾರೆ. ಇನ್ನೂ ಬರೋದಕ್ಕಿಂತ ಜಾಸ್ತಿನೇ ಇಡೋದ್ರಿಂದ ಸೊಪ್ಪಿನಲ್ಲಿ ಗುಣಮಟ್ಟ ಇರೋದಲ್ಲ, ಅದು ಸರಿಯಾಗಿ ನೀರಾವರಿ ಮಾಡಿರೋದಲ್ಲ, ಆ ಬೇಸಿಗೆ ಒಳಗೆ ನೀರಿನ ಕೊರತೆ ಇರುತ್ತೆ, ಅದೇ ಕಂಟಿನ್ಯೂ ಆಗಿರುತ್ತೆ. ಆದ್ರೆ ಸೊಪ್ಪೇನೋ ಮಳೆ ಉದುರೋದ್ರಿಂದ ಬಂದ್ಬಿಡುತ್ತೆ. ಹೀಗೆ ಗುಣಮಟ್ಟದ ಸೊಪ್ಪನ್ನು ಬೆಳಿಲಿಕ್ಕೆ ಒಂದು ಪ್ರಯತ್ನ ಮಾಡಿ ಅದಕ್ಕೆ ಸಾವಯವ ಇದು ಉಪಯೋಗ ಮಾಡಿ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ಗುಣಮಟ್ಟದ ಸೊಪ್ಪು ಬಹಳ ಮುಖ್ಯ. ಈ ರೋಗಗಳನ್ನು ತಡ್ಕೊಳ್ಬೇಕು ಅಂದ್ರೆ ಹುಳುಗಳಲ್ಲಿ ಮೊದಲ ರೋಗ ತಡ್ಕೊಳ್ತಕ್ಕಂತ ಶಕ್ತಿ ಬರಬೇಕಂದ್ರೆ ಒಂದು ಉತ್ತಮ ಗುಣಮಟ್ಟದ ಸೊಪ್ಪನ್ನೇ ಕೊಡೋದು ಬಹಳ ಮಹತ್ವ ಇದೆ. ಇದು ವಾತಾವರಣದಲ್ಲಿ ಕೆಲವೊಂದು ಸರಿಪಡಿಸಿಕೊಂಡ್ರು ಸೊಪ್ಪಿನಲ್ಲಿ ಸರಿಯಾಗಿಲ್ಲ, ಸೊಪ್ಪಿನ ಗುಣಮಟ್ಟ ಸರಿಯಾಗಿಲ್ಲ ಅಂದ್ರೆ ಮತ್ತದು ರೋಗ ಬರಲಿಕ್ಕೆ ರೋಗ ಉಲ್ಬಣ ಆಗಲಿಕ್ಕೆ ಸಾಕಷ್ಟು ಕಾರಣಗಳಾಗುತ್ತೆ. ಅದಕ್ಕೆ ತೋಟ ನಿರ್ವಹಣೆ ಮಾಡೋದೇನಿದೆ ಇಲ್ಲ ಸಾಕಷ್ಟು. ಈ ಹೇಳಿದ್ನಲ್ಲ ಶ್ರಾವಣದ ನಂತರ ಅತಿವೃಷ್ಟಿ ಕೆಲವೊಮ್ಮೆ ಆಗಿಬಿಡುತ್ತೆ, ಹೆಚ್ಚು ಮಳೆ ಆಗಿಬಿಟ್ಟು ಅವಾಗ ಜಾಸ್ತಿ ಆದಾಗ ನೀರು ಹೊರಗಡೆ ಹರಿದು ಹೋಗಿ ಎಲ್ಲ ಪೋಷಕಾಂಶಗಳು ಹೊರಗಡೆ ಹೋಗಿಬಿಡ್ತಾವೆ. ಅದನ್ನು ಹೋಗದಾಗ ತಡೆಗಟ್ಟು ಬಸಿಕಾವಲಿ ಮಾಡಿಕೊಂಡು ಅದನ್ನು ಒಂದು ಅವರು ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ತಿಳಿಸಿದ ಹಾಗೆ ಗೊಬ್ಬರ ಕೊಟ್ಟುಕೊಂಡು ತೋಟನ ಚೆನ್ನಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾದದ್ದು. ತೋಟದ ಗುಣ ಸೊಪ್ಪಿನ ಗುಣಮಟ್ಟವನ್ನು ಕಾಪಾಡ್ಕೋಬೇಕು. ಮತ್ತೆ ಒಂದ್ ವೇಳೆ ರೋಗಗಳು ಬಂದ್ರೆ ಏನು ಕ್ರಮ ಕೈಗೊಳ್ಳಬಹುದು ಅಂತ? ರೋಗಗಳು ಬಂದ್ರೆ ನಾವು ಕ್ರಮ ನಾನು ಈಗಾಗಲೇ ಹೇಳಿದಾಗೆ ರೋಗ ಬಂದ ಮೇಲೆ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾಗ್ರತೆ ಮುಖ್ಯ, ಮುಂಜಾಗ್ರತೆ ಸಾಕಷ್ಟು ತಗೊಳ್ಬೇಕು. ಒಂದ್ ವೇಳೆ ರೋಗಗಳು ಕಾಣಿಸ್ತಾ ಇದ್ರೆ ಆ ರೋಗದ ಹುಳುಗಳನ್ನ ಆಯ್ದು ಬಿಟ್ಟು ಅವನ್ನ ನಾವು ಸೋಂಕು ನಿವಾರಕದಲ್ಲಿ ಸಂಗ್ರಹಿಸಿ ಅವನ್ನ ನಿರ್ಮೂಲನೆ ಮಾಡಬೇಕು. ಈ ಹುಳು ಸಾಕಾಣಿಕೆಯಲ್ಲಿ ಪ್ರತಿ ದಿನಾನು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಹಾಸಿಗೆನ. ಅಲ್ಲಿ ಸಣ್ಣದಪ್ಪ ಹುಳು ಇತ್ತು ಅಂದ್ರೆ ಅದಕ್ಕೆ ಏನೋ ಒಂದು ಕಾರಣ ಇದೆ. ಸಣ್ಣದಾಗಬೇಕು ಹುಳು ಅಂದ್ರೆ ಅಲ್ಲಿ ಕಾರಣ ಇರೋದು ಏನಾದ್ರೂ ರೋಗದ ಅಂಟಿಕೊಂಡಿರಬೇಕು ಅಥವಾ ಇನ್ನೊಂದು ಏನಾದ್ರ ಕಾರಣ ಇರಬೇಕು. ಅದನ್ನ ಅದ್ರಾಗೆ ಬೆಳಿಲಿಕ್ಕೆ ಬಿಡಬಾರ್ದು. ಅವನ್ನ ಆರಿಸಿ ನಾಶಪಡಿಸಬೇಕು. ಆರಿಸಿಬಿಟ್ಟು ಅದನ್ನ ಸೋಂಕು ನಿವಾರಣಗಳನ್ನ ಹಾಕಿ ಅದನ್ನ ನಾಶಪಡಿಸಬೇಕು. ಇನ್ನು ಮುಂಜಾಗ್ರತೆ ಕ್ರಮವಾಗಿ ಸೋಂಕು ನಿವಾರಕಗಳನ್ನ ಹಾಕಿ ಅದು ರೋಗ ಬರದ ಹಾಗೆ ಮಾಡಬೇಕಾಗುತ್ತೆ. ರೋಗ ಬಂದ ಮೇಲೆ ಗುಣಪಡಿಸಲಿಕ್ಕೆ ಆಗಲ್ಲ, ಆದಷ್ಟು ರೋಗ ಬರದ ಹಾಗೆ ನೋಡ್ಕೊಳ್ಳೋದು. ರೋಗ ಬಂದ ಮೇಲೆ ರೋಗ ಬಂದ ಹುಳುಗಳನ್ನ ಆದ್ಬಿಟ್ಟು ಸಂಸ್ಕರಣೆ ಮಾಡಿ ಇದ್ದ ಬೆಳೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನ ಈ ಮಳೆಗಾಲದಲ್ಲಿ ಮುಖ್ಯವಾಗಿ ಈ ಹಣ್ಣು ಹುಳುಗಳು ಗೂಡು ಕಟ್ಟುವಾಗ ಬರುವಂತಹ ಸಮಸ್ಯೆಗಳು ಏನೇನು ಅಂತೀರಿ? ಮಳೆಗಾಲದಲ್ಲಿ ನೋಡಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಮ ರೈತ ಏನೋ ಕಷ್ಟಪಟ್ಟು ಬೆಳೆನ ಮಾಡಿ ಬೆಳೆದ ಹುಳುಗಳನ್ನ ಬೆಳೆದು ಬಿಡ್ತಾನೆ. ಆದ್ರೆ ಹಣ್ಣು ಹುಳ ಬಂತು ಅಂದ್ಬಿಟ್ಟಿಗೆ ಕೆಲಸ ಜಾಸ್ತಿ ಇರುತ್ತೆ. ಹುಳುಗಳನ್ನ ಆಯೋದು ಕೆಲಸ ಜಾಸ್ತಿ ಇರುತ್ತೆ, ಹೊರಗಡೆ ಮಳೆ ಬೀಳ್ತಾ ಇರುತ್ತೆ, ಶೈತ್ಯಾಂಶ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಹಣ್ಣು ಹುಳುಗಳಿಗೆ ಚೆನ್ನಾಗಿ ಗೂಳು ಕಟ್ಟಕ್ಕೆ ಬೇಕಾಗಿರೋದು ಉಷ್ಣಾಂಶ 26-28, 24-25 ಆ ಒಂದು ವಾತಾವರಣ ಬೇಕಲ್ಲ, ಒಂದು ಸ್ವಲ್ಪ ಹೈಯರ್ ಟೆಂಪರೇಚರ್ ಬೇಕು. ಮತ್ತೆ ಶೈತ್ಯಾಂಶ ಬಹಳ ಕಡಿಮೆ ಇರಬೇಕು, 60-70 ಇರಬೇಕಾಗುತ್ತೆ ಶೇಕಡ. ಈ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ, ಗೂಡು ಮೆತ್ತಗಾಗ್ಬಿಡ್ತೈತೆ, ಹುಳು ಸರಿಯಾಗಿ ಗೂಡು ಕಟ್ಟೋದಲ್ಲ, ಹುಳು ಮೆತ್ತಗಾಗುತ್ತೆ, ಮತ್ತು ಉಚ್ಚ ಗೂಡುಗಳು ಜಾಸ್ತಿ ಆಗುತ್ತೆ. ಈ ಹಣ್ಣು ಹುಳ ಬಂತು ಅಂದ್ಬಿಟ್ಟಿಗೆ ರೈತರು ಏನ್ ಮಾಡ್ತಾರೆ, ಎಲ್ಲಾ ತಗೊಂಡು ಹೋಗ್ಬಿಟ್ಟು ಚಂದ್ರಿಕೆ ಒಳಗೆ ಹಾಕ್ಬಿಡ್ತಾರೆ. ತೆಳುವಾಗಿ ಚಂದ್ರಿಕೆ ಮೇಲೆ ಬಿಡಬೇಕು ಒಂದೇದು ಮುಖ್ಯವಾಗಿ. ಆಮೇಲೆ ಆ ಉಚ್ಚ ಉದುರಿದ ಮೇಲೆ ಅದನ್ನ ಇದು ಮಾಡಿ ನೋಡಿಕೊಂಡು ಅದನ್ನ ಇದು ಮಾಡಿಸ್ಬೇಕು. ದಪ್ಪವಾಗಿ ಚಂದ್ರಿಕೆ ಮೇಲೆ ಬಿಡಬಾರ್ದು. ಅವು ಇದು ಚಂದ್ರಿಕೆಗಳನ್ನ ಒಂದು ವಿಶಾಲವಾದ ಕೋಣೆಯಲ್ಲಿ ಗಾಳಿ ಚೆನ್ನಾಗಿ ಆಡ್ತಕ್ಕಂತ ಕೋಣೆಯಲ್ಲಿ ಇಡಬೇಕು ಹೊರತು ಅದನ್ನು ಚಂದ್ರಿಕೆಗಳನ್ನ ಹುಳು ಬಿಟ್ಟು ರಾತ್ರಿ ಎಲ್ಲ ಒಂದಕ್ಕೊಂದು ಒತ್ತೆಯಾಗಿ ಇಡಬಾರ್ದು. ಒಂದಕ್ಕೊಂದು ಒತ್ತೆ ಆಗಿಬಿಟ್ರೆ ಹುಳುಗಳು ಆ ಗೂಡೆಲ್ಲ ಮೆತ್ತಗಾಗಿಬಿಟ್ಟು ಇದಾಗ್ಬಿಡುತ್ತೆ. ಚಂದ್ರಿಕೆಯಲ್ಲಿ ಆದಷ್ಟು ಬಿಡಿ ಬಿಡಿಯಾಗಿಟ್ರೆ ಗಾಳಿ ಆಡೋದ್ರಿಂದ ಗೂಡುಗಳು ಚೆನ್ನಾಗಿ ಗಟ್ಟಿ ಆಗ್ತಾವೆ. ಈ ರೀತಿ ಒಂದು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ಗೂಡು ಚೆನ್ನಾಗಿ ಬರುತ್ತೆ. ಇನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ ಸಾಧಾರಣವಾಗಿ ಎಷ್ಟು ದಿನಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಮತ್ತೆ ಈ ಮಳೆಗಾಲದಲ್ಲಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಾಗ ಬರುವಂತಹ ಸಮಸ್ಯೆಗಳೇನು? ಈ ಮಾರುಕಟ್ಟೆಗೆ ಏನ್ ಮಾಡ್ತಾರೆ ರೈತರು, ಬೇಗ ಹೋದ್ರೆ ತೂಕ ಜಾಸ್ತಿ ಬರುತ್ತೆ ಅನ್ನೋ ಒಂದು ತಮ್ದೊಂದು ಇದರಿಂದ 4ನೇ ದಿನಕ್ಕೆ ಬಿಡಿಸ್ಬಿಡ್ತಾರೆ. ಆದ್ರೆ ಮಳೆಗಾಲದೊಳಗೆ ಗೂಡು ಚೆನ್ನಾಗಿ ಬರಬೇಕು, ದಪ್ಪ ಇದಾಗಬೇಕು ಅಂದ್ರೆ, ಗಟ್ಟಿ ಆಗ್ಬೇಕು ಅಂದ್ರೆ 6-7 ದಿನ ಬೇಕು. ನಾವು ಹೇಳೋದು 7ನೇ ದಿನಕ್ಕೆ ಗೂಡು ಬಿಡಿಸಿ ಅಂತ ಹೇಳಿ. ಗೂಡು ಬಿಡಿಸಿಬಿಟ್ಟು ಅವನ್ ಹಾಗೆ ಇದು ಆಗಿಬಿಡಬಾರ್ದು. ಈ ಬಲಿ ಗಾಳಿ ಆಡತಕ್ಕಂತ ಬಲಿ ಆಗಲಿ, ಬುಟ್ಟಿ ಆಗಲಿ, ಬಿದಿರಿನ ಬುಟ್ಟಿ ಆಗಲಿ, ಅದರೊಳಗೆ ತುಂಬಿಟ್ಕೋಬೇಕು. ಇಲ್ಲ ನೆಲದ ಮೇಲೆ ತೆಳುವಾಗಿ ಇದು ಹಾಕ್ಬಿಟ್ಟು ಗೋಣಿ ತಾಟ ಹಾಕಿ ತೆಳುವಾಗಿ ಹರಡಬೇಕಾಗುತ್ತೆ. ಮತ್ತೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕಾದ್ರೆ ಗೋಣಿ ಚೀಲದೊಳಗೆ ಗಾಳಿ ಆಡ್ತಕ್ಕಂತ ಗೋಣಿ ಚೀಲದೊಳಗೆ ತೆಳುವಾಗಿ ತುಂಬಬೇಕಾಗುತ್ತೆ. ಅದನ್ನ ಒತ್ತಿ ತುಂಬಾಡ್ದು, ಯಾಕಂದ್ರೆ ಮೊದಲೇ ಶೈತ್ಯಾಂಶ ವಾತಾವರಣದಲ್ಲಿ ಜಾಸ್ತಿ ಇರುತ್ತೆ. ಸ್ವಲ್ಪ ಒತ್ತಿ ಬಿಟ್ರೆ ಮೆತ್ತಗಿರ್ತಕ್ಕಂತ ಗೂಡುಗಳು ಒಂದಕ್ಕೊಂದು ಆಯ್ಬಿಟ್ಟು ಅಲ್ಲಿ ಮಾರುಕಟ್ಟೆಗೆ ಹೋದಲ್ಲಿ ಅಲ್ಲಿ ಮುಟ್ಟಿ ನೋಡಿದ್ರೆ ಮೆತ್ತಗಾಯ್ಬಿಟ್ಟು ಉಚ್ಚೆ ಗೂಡು, ಈ ಗೂಡು ಸರಿಯಾಗಿ ಬಂದಿಲ್ಲ, ಕಳಪೆ ಗೂಡು ಅಂತ ಹೇಳಿ ಸಾಮಾನ್ಯವಾಗಿ ಮಳೆಗಾಲದೊಳಗೆ ಪ್ರಾಬ್ಲಮ್ ಬರೋದು ರೀಲರ್ಸ್ದು. ಈ ಶೈತ್ಯಾಂಶ ಜಾಸ್ತಿ ಇದ್ದಕ್ಕಂತ ಗೂಡು ಸರಿಯಾಗಿ ಕಟ್ಟದೆ ನೋಡದೆ ಇರತಕ್ಕಂಥದ್ದು, ಅಲ್ಲಿ ಕಾಳಜಿ ತಗೊಳ್ತಾ ಇರೋದ್ರಿಂದ, ನಿಷ್ಕಾಳಜಿ ಇರೋದ್ರಿಂದ ಅಲ್ಲಿ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಈವನ್ ತಗೊಂಡು ಹೋದ್ಮೇಕು ಮಾರ್ಕೆಟ್ನಾಗ ಅಲ್ಲಿ ರ್ಯಾಕ್ ಮೇಲೆ ತೆಳುವಾಗಿ ಹರಡಬೇಕಾಗತ್ತೆ. ಜಲ್ದಿ ಹೋಗಿ ಒಂದೇ ರ್ಯಾಕ್ ಸಿಕ್ತು ಅಂತ ಹೇಳಿ ಎಲ್ಲ ತುಂಬಿಡಬಾರ್ದು. ತೆಳುವಾಗಿ ಹರಡಿ ಗಾಳಿ ಆಡೋ ಹಾಗೆ ನೋಡಿಕೊಂಡು ಸ್ವಲ್ಪ ಅದು ಇದನ್ನ ನೋಡ್ಕೊಂಡ್ರೆ ಗೂಡುಗಳಿಗೆ ಒಳ್ಳೆ ರೇಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಈ ಸಮಸ್ಯೆನ ಅವರು ಬಗೆಹರಿಸಿಕೊಳ್ಳಬಹುದು. ರೈತ ಬಾಂಧವರೇ, ಈ ರೇಷ್ಮೆ ಹುಳುಗಳಿಗೆ ಬರುವಂತ ರೋಗಗಳ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಪಾಟೀಲ್ ಅವ್ರನ್ನ ತಾವು ಸಂಪರ್ಕಿಸಬಹುದಾದಂಥ ದೂರವಾಣಿ ಸಂಖ್ಯೆ 9844284215. ಇನ್ನೊಂದ್ಸರಿ ಹೇಳ್ತೀನಿ, 9844284215 ಈ ಒಂದು ಸಂಖ್ಯೆಯಲ್ಲಿ ಸಂಪರ್ಕಿಸಿ ತಮ್ಮಿಂದ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ಪಡ್ಕೊಳ್ಳೋದು. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಮಳೆಗಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಬರುವಂಥ ರೋಗಗಳು, ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮ ನಿಷ್ಠೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಪಾಟೀಲ್ ಅವರೇ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಹುಳುಗಳ ಮಳೆಗಾಲದ ರೋಗಗಳು ಈ ಕುರಿತು ಡಾಕ್ಟರ್ ಸಿಎಸ್ ಪಾಟೀಲ್ ಅವರೊಡನೆ ಸಂದರ್ಶನ ಇದುವರೆಗೆ ಮೂಡಿಬಂತು. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಒಂದು ಜನಪದ ಗೀತೆ ಬಿಕೆ ಸುಮಿತ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಮಲ್ಲಯ್ಯನಿರುವುದು ಇಲ್ಲಿಗೆ ಗಾವುದ ಮಲ್ಲಯ್ಯನ ಮಡದಿ ಮರುಗಮ್ಮ ಕೋಲನ್ನ ಕೋಲೆ ಮಲ್ಲಯ್ಯನ ಮಡದಿ ಮರುಗಮ್ಮ ಮಲ್ಲಯ್ಯನ ಮಡದಿ ಮರುಗಮ್ಮನಿರುವುದು ಕಲ್ಲು ಮಳಿಗೆ ಕೈಲಾಸ ಕೋಲನ್ನ ಕೋಲೆ ಕಲ್ಲು ಮಳಿಗೆ ಕೈಲಾಸ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಮಲ್ಲಯ್ಯ ಶಿವನಿ ವೆಲ್ಲಿ ಬಿಡಿಕೆ ಬಿಟ್ರೆ ಮಲ್ಲಿಗೆ ಬೆಳವು ಮತಿ ಘಟ್ಟ ಕೋಲನ್ನ ಕೋಲೆ ಮಲ್ಲಿಗೆ ಬೆಳವು ಮತಿ ಘಟ್ಟ ಮಲ್ಲಿಗೆ ಬೆಳವೋ ಮತಿ ಘಟ್ಟುರ ಮುಂದೆ ಬಯಲಾಗೆ ಬಿಟ್ರು ಪರುಸೆಯ ಕೋಲನ್ನ ಕೋಲೆ ಬಯಲಾಗೆ ಬಿಟ್ರು ಪರುಸೆಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಇದು ಇಂದಿನ ಕೃಷಿರಂಗ. ನಾಳೆ ಸಂಜೆ